ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2023-24 ಸಾಲಿನ ರಾಜ್ಯ ಬಜೆಟ್ ಮಂಡನೆ. ಈ ವರ್ಷ 30 ಲಕ್ಷಕ್ಕೂ ಹೆಚ್ಚು ರೈತರಿಗೆ 25,000 ಕೋಟಿ ರೂಪಾಯಿ ಸಾಲದ ಗುರಿ. 56 ಲಕ್ಷ ಸಣ್ಣ ಅತಿ ಸಣ್ಣ ರೈತ ಕುಟುಂಬಗಳಿಗೆ ಜೀವನ ಜ್ಯೋತಿ ವಿಮಾ ಯೋಜನೆ. ಗೃಹಿಣಿ ಶಕ್ತಿ ಹೊಸ ಯೋಜನೆ. ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಮಾಸಿಕ 500 ರೂಪಾಯಿ ಸಹಾಯಧನ. ಪೌರ ಆಸರೆ ಯೋಜನೆ. ಪೌರ ಕಾರ್ಮಿಕರಿಗೆ 5,000 ಮನೆಗಳ ನಿರ್ಮಾಣ. ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನಕ್ಕೆ ವರ್ಣರಂಜಿತ ತೆರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗ್ನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳ ಅವಲೋಕನದ ಕಾರ್ಯಕ್ರಮ ನಾಡು ನಾಡಿ. ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ ನಾಡು ನಾಡಿ. ಕೇಳಿ ಕಾರ್ಯಕ್ರಮ ನಾಡು ನಾಡಿ. ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬರುವ ದಿನಗಳಲ್ಲಿ ಸಾಂಬಾರು ಬೆಳೆಗಳನ್ನು ಬೆಳೆಯೋ ರೈತ ಬಾಂಧವರು ಏನೇನು ಕೆಲಸಗಳನ್ನು ಮಾಡಬೇಕನ್ನೋದ್ರ ಬಗ್ಗೆ ಅಪ್ಪಂಗಳದ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥರಾಗಿರುವ ಡಾಕ್ಟರ್ SJ ಅಂಕೇಗೌಡರು, ಡಾಕ್ಟರ್ MS ಶಿವಕುಮಾರ್ ಅವರು ಮತ್ತು ಡಾಕ್ಟರ್ ಹೊನ್ನಪ್ಪ ಆಸಂಗಿ ಅವರು ಉಪಸ್ಥಿತರಿದ್ದರೆ ಸಲಹೆಗಳನ್ನು ನೀಡ್ತಾರೆ. ನಾವು ನೇರ ಫೋನಿನ ಕಾರ್ಯಕ್ರಮ ಸ್ಪಂದನದಲ್ಲಿ ಪ್ರಸ್ತಾಪ ಆದ್ವಲ್ಲ, ಅದನ್ನು ಹೊರತಾಗಿ ಮತ್ತಷ್ಟು ವಿಷಯಗಳು ಇದಾವೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ರು. ಹಾಗಾಗಿ ವಿಚಾರಗಳನ್ನು ಮುಂದುವರಿಸ್ತೀವಿ. ಶಿವಕುಮಾರ್ ಅವರು ಹೇಳ್ತಾ ಇದ್ರಿ, ನೀರು ಕೊಡೋದ್ರ ಬಗ್ಗೆ ಕೆಲವೇ ಕೆಲವು ಜನ ಬಹಳ ಚೆನ್ನಾಗಿ ಗಮನ ಹರಿಸಿದ್ದಾರೆ. ಅಂದರೆ ಹೋಸ್ ಪೈಪ್ಗಳನ್ನು ಇಟ್ಕೊಂಡು ಎಷ್ಟು ಕಾಳಜಿಯಿಂದ ಕಾಳು ಮೆಣಸಿಗೆ ಮತ್ತಿತರ ಬೆಳೆಗಳಿಗೆ ಕೊಡ್ತಾರೆ ಅಂದರೆ ಖುಷಿ ಆಗ್ತದೆ, ಅದ್ರ ಬಗ್ಗೆ ಹೇಳಿ. ಹೌದು, ತುಂಬ ಜನ ಏನನ್ಕೋತಾರೆ ನೀರು ಕುಡಿ ಅಂತ ಅಂದರೆ ಸ್ಪ್ರಿಂಕ್ಲರ್ ಆನ್ ಮಾಡಬೇಕು, ಅಂದರೆ ಕಾಫಿ ಅದಕ್ಕೂ ಒಟ್ಟಿಗೆ ನೋಡ್ತಾರೆ. ಕೆಲವೊಂದೊಂದ್ಸತಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನೀವು ಮೆಣಸನ್ನ ಎಕ್ಸ್ಟ್ರಾ ಕೇರ್ ಬೇಕು ಅಂದಾಗ ಔಟ್ಲೆಟ್ ಇದ್ದೇ ಇರುತ್ತೆ ಅಲ್ಲಿ, ಆ ಇದಕ್ಕೂ ಸಣ್ಣದಾಗಿ ಒಂದು ಹೋಸ್ ಪೈಪ್ ಅನ್ನ ಹಾಕೊಂಡು ಸುತ್ತ ಇರೋ ಗಿಡಗಳಿಗೆ ಎಷ್ಟಕ್ಕಾಗತ್ತೆ ಅಷ್ಟಕ್ಕಾದ್ರೂ ಕೊಟ್ಟರೆ ನಿಜವಾಗ್ಲೂ ಕೂಡ ಗಿಡಗಳಿಗೆ ನೀರು ಬೇಕೇ ಬೇಕು. ಈಗ ನಾವು ಕಾಫಿ ಕುಯ್ದು ಆಗಿ ಮಾರ್ಚ್ ತನಕ ವೇಟ್ ಮಾಡ್ತೀವಿ ಅಂದರೆ ಎಷ್ಟೋ ಬಳ್ಳಿಗಳು ಆ ಸ್ಟ್ರೆಸ್ಸಿಗೆ ವೀಕ್ ಆಗುವಂಥ ತುಂಬ, ಯಾಕೆಂದರೆ ತುಂಬ ಚೆನ್ನಾಗಿ ಇಳುವರಿ ಕೊಟ್ಟಿರುತ್ತೆ. ಆ ಇಳುವರಿ ಕೊಟ್ಟಿರೋದು ಮತ್ತೆ ವಾಪಸ್ಸು ಗಿಡಗಳು ರಿಕವರ್ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿರೋಷ್ಟು ನೀರು ಬೇಕಾಗುತ್ತೆ. ಮತ್ತು ಈ ವರ್ಷ ಸ್ವಲ್ಪ ಯಾರೋ ರೈತರು ಫೋನ್ ಮಾಡಿದಾಗ ಹೇಳ್ತಾ ಇದ್ರು ಅಂದರೆ ಒಂದೆರಡು ತಿಂಗಳಿಂದ ಗ್ಯಾಪ್ ಆಗಿದ್ದು ಈಗ ಬಂತು ನಿಮ್ಮ ಮಳೆ ಅಂತ. ಹಾಗಾಗಿ ಹೋಸ್ ಪೈಪನ್ನು ಅರೇಂಜ್ ಮಾಡ್ಕೋಬಿಟ್ಟು ಬುಡಕ್ಕೆ ಆಗುವಷ್ಟು ನೀರನ್ನು ಕೊಟ್ಟರೆ ತುಂಬ ಒಳ್ಳೇದು ಸರ್. ಗಿಡಗಳು ಒಂದು ಬೆಳೆದಿರೋ ಬಳ್ಳಿಗೆ ಎಷ್ಟು ಲೀಟರ್ ಒಂದು ಸಾರಿಗೆ ಕೊಡಬೇಕಾಗ್ತದೆ ನೀರನ್ನು ಅಂದ್ರೆ ಅದು ನಾವು ದಿನಗಳ ಅಂತರಗಳನ್ನು ಕೂಡ ಗಮನ ಇಟ್ಕೊಂಡು ಯೂಶಲಿ 30-50 ಲೀಟರ್ ತನಕ ನೀವು ಕರೆಕ್ಟ್ ಆಗಿ ಕೊಡ್ತಾ ಹೋದ್ರೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ ಗಿಡಗಳು ಕೂಡ. ಒಂದು 15 ದಿನಕ್ಕೆ ಒಂದ್ಸಾರಿ ಕೊಟ್ಟರೆ ಆಗುತ್ತಲ್ವಾ ಅಂತೇಳಿ? ಮಾರ್ಚ್ 15 ಎತ್ತರ ಪ್ರದೇಶಗಳಲ್ಲಿ ನೀರು ಕೊಡಿ ಮೆಣಸಿಗೆ. ಫೆಬ್ರವರಿ ಮಾರ್ಚ್ ಅಲ್ಲಿ 2 ಸ್ಪ್ರಿಂಕ್ಲರ್ ಮಾಡ್ತಾರೆ ವಿರಾಜಪೇಟೆ ಪಾಲಿಬೆಟ್ಟ ಇಲ್ಲೆಲ್ಲ, ಅದರಿಂದನೇ ಮೆಣಸು ಚೆನ್ನಾಗಿ ಬರ್ತಿದ್ದಲ್ಲಿ ರೋಸ್ಟ ತೋಟಗಳಲ್ಲಿ. ಮತ್ತೆ ಕೆಲವು ಪ್ರದೇಶಗಳಲ್ಲಿ ಮಳೆ ಏಪ್ರಿಲ್ ಅಲ್ಲಿ 6-8 ಇಂಚ್ ಬೀಳುದು, ಅದರಿಂದ ಪೈಪ್ ವ್ಯವಸ್ಥೆ ಇಲ್ಲದೇನೆ ಅವರು ಮೆಣಸನ್ನ ಬೆಳೆಯ, ಯಾಕೆಂದ್ರೆ 1 ಎಕರೆಯಲ್ಲಿ 40 ಗಿಡ ಇರುತ್ತೆ, ಅಷ್ಟಕ್ಕೆಲ್ಲ ಹುಡ್ಕೊಂಡು ಹೋಗಿ ಕೊಡೋದು ಕಷ್ಟ ಅಂತ ಹೇಳಿ. ಆದ್ರಿಂದ ಏನಾಗ್ತಾ ಇದೆ ಅಂದ್ರೆ, ಈಗ ಮೊನ್ನೆ ನಮ್ಮಲ್ಲಿ ಜಾಯಿಂಟ್ ಡೈರೆಕ್ಟರ್ ಹಾರ್ಟಿಕಲ್ಚರ್ ಅವರು ಹೇಳ್ತಾ ಇದ್ರು, ಸರ್ ಮೆಣಸು ನಮ್ಮ ರೋಸ್ಟ ತೋಟದಲ್ಲಿ ಮೋಸ್ಟ್ಲಿ ಮುಂದೆ ಉಳಿಲಿಕ್ಕಿಲ್ಲ. ಯಾಕೆ ಏನಕ್ಕೆ ಅಂತ ಹೇಳಿದ್ರೆ, ಒಂದು ನಾವು ರೋಬಸ್ಟ ಇಳುವರಿಯನ್ನ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ತೋಟಗಳನ್ನ ಓಪನ್ ಮಾಡಿದ್ವಿ, ನೆರಳನ್ನ ತೆಗೆದ್ವಿ, ಮೆಣಸನ್ನು ಒಳ್ಳೆ ಫಸಲನ್ನ ಕೊಯ್ದ್ವಿ, ಅದಕ್ಕೆ ರಿಕವರಿ ಮಾಡ್ಕೊಳ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಳ್ಲಿಲ್ಲ. ಅದರಿಂದ ವೀಕ್ ಆಗ್ಬಿಟ್ಟು ರೋಬಸ್ಟ ತೋಟಗಳಲ್ಲಿ ಮೆಣಸು ಹೋಗ್ತಾ ಇದೆ, ಹಳದಿ ಆಗ್ತಿದೆ. ಕಾರಣ ಯಾರು? ಇಂಡೈರೆಕ್ಟ್ ಆಗಿ ನೋಡಿದ್ರೆ ನಾವೇ ಕಾಣರು. ರೋಬಸ್ಟಕ್ಕೆ ನೆರಳು ಜಾಸ್ತಿ ತೆಗೆದು ನೀರು ಕೊಟ್ಟರೆ ಒಳ್ಳೆ ಬೆಳೆ ಬೆಳುತ್ತೆ ಅಂತ ಅವ್ರಿಗೂ ಗೊತ್ತು ನಮಗೂ ಗೊತ್ತು. ಮೆಣಸಿಗೆ ನಾವು ಹೇಳಿದ್ವಿ ಒಳ್ಳೆ ಮಳೆ ಬಂದು ಒಳ್ಳೆ ಬಿಸಿಲು ಕೊಟ್ಟರೆ ಒಳ್ಳೆ ಇಳುವರಿ ಬರುತ್ತೆ ಅಂತ ಗೊತ್ತು. ಬಟ್ ಅದನ್ನು ರಿಟೈನ್ ಮಾಡ್ಕೊಳ್ಳಿಕ್ಕೆ ನಾವು ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಕಾಂಪೋಸ್ಟ್ ಕೊಡಬೇಕು, ಫರ್ಟಿಲೈಸರ್ಸ್ ಅನ್ನು ರಿಪೀಟೆಡ್ ಆಗಿ ಕೊಡಬೇಕು, ಮತ್ತೆ ಅದಕ್ಕೆ ಕಾಪರ್ ಆಕ್ಸಿಕ್ಲೋರೈಡ್ ಡ್ರಂಚಿಂಗ್ ಮಾಡ್ಕೊಬೇಕು. ಈಗೇನು ಹಳದಿ ಆಗಿದೆ ಆ ತೋಟಗಳಲ್ಲಿ, ನಾವು ಪ್ರತಿಯೊಬ್ಬ ರೈತನನ್ನ ಕೇಳಿದ್ರೆ ಅವರು ಸಿಒಸಿ ಡ್ರಂಚಿಂಗ್ ಮಾಡ್ತಾ ಇರಲ್ಲ. ಈ ರೋಬಸ್ಟ್ ಅದವರು ಈವನ್ ಬೋರ್ಡ್ ಹೊಡೆಯಲ್ಲ, ಅಂದ್ರೆ ಪದ್ಧತಿನೇ ಇಲ್ಲ ಅದು. ರೋಬಸ್ಟದಲ್ಲಿ ಏನು ಹೊಡೆಯೋದಿಲ್ಲ ಅಲ್ಲ, ಅರಬಿಕ ಹೊಡೆಯೋರು ಕಾಫುಗೆ ಸೇರಿಸಿ ಹೊಡೆದು ಬಿಡ್ತಾರೆ. ಈ ರೋಬಸ್ಟದವ್ರಿಗೆ ಏನಂದ್ರೆ ಅವ್ರು ಬೋರ್ಡ್ ಹೊಡೆಯೋ ಪದ್ಧತಿನೇ ಇಲ್ಲ ಅಲ್ಲಿ. ಅದರಿಂದ ಅವ್ರ ತೋಟದಲ್ಲಿ ಮೆಣಸುಗನ್ನು ಅದು ಮಾಡಲ್ಲ. ಯಾರೋ ಒಳ್ಳೆ ಮೆಣಸಿನಲ್ಲ ಆದಾಯ ಬರೋರು ಮಾತ್ರ ಮಾಡ್ತಾರೆ ಹೊರತು ಮೆಣಸು 1 ಕ್ವಿಂಟಲ್ 2 ಕ್ವಿಂಟಲ್ ಕುಯ್ಯರೆಲ್ಲ ಮಾಡಲ್ಲ. ಕೆಲವೊಬ್ಬರು ಹೇಳೋದಿದೆ, ಈಗ ಬೋರೋ ದ್ರಾವಣ ಅಥವಾ ಔಷಧಿಗಳನ್ನ ಸಿಂಪಡಣೆ ಮಾಡಿ ಮಾಡಿ ಅದಕ್ಕೆ ಒಂಥರ ಚಾಳಿ ಅಂಟಿಸ್ದಂಗೆ ಆಗ್ಬಿಡುತ್ತೆ, ಅದಕ್ಕೆ ನಾವು ಏನು ಹೊಡಿತಾ ಇಲ್ಲ, ಆರಾಮಾಗಿದ್ದಾವೆ ಬಳ್ಳಿಗಳು, ಚೆನ್ನಾಗಿ ಇಳುವರಿ ಬರ್ತಾ ಇದೆ ಅಂತ ಹೇಳಿ. ಚೆನ್ನಾಗಿ ಇಳುವರಿ ಬರ್ತಾ ಇದೆ ಅಂತ ಹೇಳೋದಕ್ಕಿಂತ ಡೇಟಾ ಕೊಡ್ಬೇಕು ಅವರು. ಒಳ್ಳೇದು, ಒಂದು ಅಂಥವ್ ನಮಗೊಂದು 4-5 ಜನ ಸಿಕ್ಕಿದ್ರೆ ಅಂಥವ್ರದ್ದು ಡೇಟಾ ಎಲ್ಲ ಕಲೆಕ್ಟ್ ಮಾಡಿ ನಾವು ಡೇಟಾ ಕಲೆಕ್ಟ್ ಮಾಡಕ್ ಹೋದಾಗ ಚೆನ್ನಾಗಿ ಇಳುವರಿ ಇರಲ್ಲ. ಮೆಣಸಿನಲ್ಲಿ ಏನಾಗ್ತಾ ಇದೆ ಅಂದ್ರೆ 100 ಕೆಜಿ ಕುಯ್ಯೋರು ಇರ್ತಾರೆ, 500 ಕೆಜಿ ಕುಯ್ಯೋರು ಇರ್ತಾರೆ, 1 ಟನ್ ಕುಯ್ಯೋರು ಇರ್ತಾರೆ. ಈ ನಮ್ಮ ಟೆಕ್ನಾಲಜಿಗೆಲ್ಲ ಯಾರು ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ, 1 ಟನ್ 2 ಟನ್ 3 ಟನ್ 10 ಟನ್ ಕುಯ್ಯೋರು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಆದ್ರೆ 40% ಜನ 5 ಕ್ವಿಂಟಲ್ 6 ಕ್ವಿಂಟಲ್ ಅಲ್ಲೇ ಇದಾರೆ. ಇವರು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಮೇಲೆ ಬರಕ್ ಆಗ್ತಿಲ್ಲ, ಕೊಟ್ರೆ ಮೇಲೆ ಬಂದ್ಬಿಡ್ತಿದ್ರು. 1 ಎಕರೆಯಲ್ಲಿ 500 ಕೆಜಿ ಕುಯ್ಬಹುದು, 10 ಎಕರೆ ಇಟ್ಕೊಂಡ್ಬಿಟ್ಟು 500 ಕೆಜಿ ಕುಯ್ದ್ರೆ ಇಳುವರಿ ಕಡಿಮೆ ಆಯ್ತು. ಅದರಿಂದ ಅವ್ರಿಗೆ ವರ್ಕೌಟ್ ಆಗಲ್ಲ. ಈಗ ನಮ್ದೆಲ್ಲ ಪದ್ಧತಿಗಳಿಂದ ಹಣ ಬಂತು, ಹಣ ಬಂದವ್ರು ಮಾತ್ರ ಹಣವನ್ನು ಖರ್ಚು ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಜಾಸ್ತಿ ಜಾಸ್ತಿ ಕುಯ್ದ್ರು. ಇನ್ನೊಂದು ಗ್ರೂಪ್ ಆದಾಯ ಬರ್ಲಿಲ್ಲ ಅಂತ ಹೇಳಿ ಅಲ್ಲಿಗೆ ನಿಲ್ಸಿದ್ದಾರೆ. ಒಂದು ಒಳ್ಳೆ ಗುಣ ಅಂದ್ರೆ ಗಿಡ ನೆಡ್ತಾನೆ ಇದ್ದಾರೆ, ಅದರಿಂದ ಎಲ್ಲಾ ತೋಟದಲ್ಲೂ ಮೆಣಸಿದೆ. ಅದೊಂದು ನಿಲ್ಸಿಬಿಟ್ರೆ ಅಂದ್ರೆ ಮೆಣಸಿರಲ್ಲ. ಹೌದು, ರೋಗ ಬಂತು ಹೋಯ್ತು, ಎಲ್ಲ ಕೆಲಸ ಮಾಡಿದ್ರು 1% 2% ಹೋಗ್ತಾ ಇದೆ, ಇಲ್ಲ ಅಂತಿಲ್ಲ. ಈಗ ನಾನೇ ಹೇಳ್ದಂಗೆ ಕೆಲವು ರೈತರು ನನ್ನ ಹತ್ರನೇ ಬರ್ತಾರೆ, ನಾನು ತುಂಬಾ ವರ್ಷ ಇಲ್ಲಿ ಇರೋದ್ರಿಂದ ತುಂಬಾ ಜನ ರೈತರು ಗೊತ್ತಿದ್ದಾರೆ, ಅವ್ರು ಪರ್ಸನಲ್ ಆಗಿ ಗೊತ್ತಿದ್ದಾರೆ ನಂಗೆ. ಅವ್ರ ತೋಟದ 10 ವರ್ಷದಿಂದ ನಾವು ಪಾಪ್ಯುಲೇಷನ್ ಸ್ಟಡಿ ಮಾಡಿದ್ರೆ 1% 2% ಹೋಗೋದು ಕಾಮನ್. ನಿಜ, ಒಂದು 10% 20% ನೆಡ್ತಾ ಇದ್ದಾರೆ. ಅದ್ ನೆಡೋದ್ರಿಂದ ಗಿಡಗಳ ಪಾಪ್ಯುಲೇಷನ್ ಉಳ್ಕೊಂಡಿದೆ. ಈಗ ನೀರಿನ ವ್ಯವಸ್ಥೆಯನ್ನು ಸುದ ಆ ತೋಟಗಳಲ್ಲಿ ಮಾಡ್ಕೊಂಡಿದ್ದಾರೆ. ಈಗ ಶಿವಕುಮಾರ್ ಹೇಳಿದಾಗೆ ರೋಬಸ್ಟ್ಗೆ ಇರಿಗೇಷನ್ ಕೊಡೋದೆ ಪೆಪ್ಪರ್ ಇರಿಗೇಷನ್ ಅನ್ಕೊಂಡ್ಬಿಡ್ತಾರೆ. ಅದರಿಂದ ಅದೆಷ್ಟು ಕೊಡ್ತಾರೆ ಅಷ್ಟು ಒಳ್ಳೆ ಇಳುವರಿ ಬರುತ್ತೆ, ಕೆಲವು ವರ್ಷ ಬರುವುದಿಲ್ಲ, ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ. ಕಾಫಿಯಲ್ಲಿ ಮಾತ್ರ 30-30-30, 40-40-40, 60-60, 80-80 ಆತರ ರೆಕಮೆಂಡೇಶನ್ ಇರೋದು. ಈ ನಮ್ಮ ಬೆಳೆಗಳಲ್ಲಿ ಹಂಗಿಲ್ಲ, ಕರಿಮೆಣಸು ತಗೊಂಡ್ರೆ ನಮ್ಮ ರೆಕಮೆಂಡೇಶನ್ 140-50-240 or 250 ಅಂದ್ರೆ 3 ಭಾಗ ಸಾರಜನಕ, 1 ಭಾಗ ರಂಜಕ, 5 ಭಾಗ ಪೊಟ್ಯಾಷ್. ಈ 15-17 ಎಲ್ಲ ಹಾಕಿದ್ರೆ ಮೆಣಸಿಗೆ ಸರಿಯಾಗಿ ಆಗುದಿಲ್ಲ. ಅದಕ್ಕೆ ಅವರು ಡೈರೆಕ್ಟ್ ಫರ್ಟಿಲೈಸರ್ ತಗೊಂಡು ಸಿಂಪಲ್ 1 ಬ್ಯಾಗ್ ಯೂರಿಯಾ 1 ಬ್ಯಾಗ್ ರಾಕ್ ಫಾಸ್ಫೇಟ್ 1 ಬ್ಯಾಗ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ 1 ಬ್ಯಾಗ್ ಯೂರಿಯಾ 1 ಬ್ಯಾಗ್ ರಾಕ್ ಫಾಸ್ಫೇಟ್ 1 ಬ್ಯಾಗ್ ಪೊಟ್ಯಾಷ್ ಹಾಕಿದ್ರೆ ಈ ರೇಷ್ಯೂ ಬರುತ್ತೆ ಅಷ್ಟೇ. ಕರೆಕ್ಟ್ ಆಗಿರ್ಬೇಕಾದ್ರೆ 2 ಬ್ಯಾಗು ಯೂರಿಯಾ, 1 ಬ್ಯಾಗು ರಾಕ್ ಫಾಸ್ಫೇಟ್, 2 ಬ್ಯಾಗು ಪೊಟ್ಯಾಷ್. ಏಲಕ್ಕಿಗೂ ಆಲ್ಮೋಸ್ಟ್ ಇಷ್ಟೇ ಬರುತ್ತೆ ನಮ್ದು 125 125 250. ಫರ್ಟಿಲೈಸರ್ ಹೆಂಗ್ ರೆಕಮೆಂಡ್ ಮಾಡ್ಬೇಕು ಅಂದ್ರೆ ಅಲ್ಲಿ ಹೋಗಿ ಗಿಡ ನೋಡ್ಬಿಟ್ಟು ಏನಾಕ್ಬೇಕು ಅಂತ ಹೇಳ್ಬೇಕು. ಹಳದಿ ಆಗ್ತಾ ಇದೆ ಅಂದ್ರೆ ಅದು ಸಾರಜನಕದಿಂದ ಅವಾಗ ಅವ್ರು ಸಾರಜನಕ ಜಾಸ್ತಿ ಕೊಡ್ಬೇಕು ತೋಟದಲ್ಲಿ. ರಂಜಕ ಜಾಸ್ತಿ ಹಾಕ್ಬಿಟ್ಟು ಹಳದಿ ಆಗುತ್ತೆ, ಅದ್ರ ರಂಜಕ ನಿಲ್ಲಿಸ್ಬೇಕು. ಪೊಟ್ಯಾಷಿಯಂ ತಿರುಗ ಕೊಟ್ಕೊಂಡು ಹೋಗ್ಬೇಕು, ಯಾಕೆಂದ್ರೆ ಒಂದ್ ಸ್ವಲ್ಪ ರೋಗ ಬರದಂಗೆ ನೋಡ್ಕೊಳುತ್ತೆ. ಇದನ್ನೆಲ್ಲ ತೋಟ ನೋಡೆ ಕೊಡ್ಬೇಕಾಗತ್ತೆ. ನಾವು ಏನು ಕಾಮನ್ ಆಗಿ ಹೇಳಕ್ ಹೋಗ್ತಿವಿ ಕೆಲವು ಟೈಮಲ್ಲಿ ಅದು ವರ್ಕೌಟ್ ಆಗಲ್ಲ. ಈಗ ಸಾಯಿಲ್ ಟೆಸ್ಟ್ ಮಾಡ್ತಾರೆ, ಎಷ್ಟು ಜನ ಸಾಯಿಲ್ ಟೆಸ್ಟ್ ಮಾಡಿ ಆ ಫರ್ಟಿಲೈಸರ್ಸ್ ಅನ್ನ ಹಾಕ್ತಾರೆ? ಇಲ್ಲ, ಲಾಸ್ಟ್ಗೆ ಏನ್ ಹೇಳ್ತಾರೆ, 8 bag DAP 6 urea 6 potash. ಅಂದ್ರೆ ಇವ್ರಿಗೆ ಫಾಸ್ಫರಸ್ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ಅದೇ ಸಮಸ್ಯೆ ಮಾಡ್ತಾರೆ, ಅದೇ ಜಾಸ್ತಿ ಸಮಸ್ಯೆ ಆಗಿ ಮೈಕ್ರೋನ್ಯೂಟ್ರಿಯೆಂಟ್ ಸಿಕ್ಕುದಿಲ್ಲ. ಮತ್ತೆ ಆರ್ಗ್ಯಾನಿಕ್ ವರ್ಷ ವರ್ಷ ಕೊಡದೇ ಇರೋದ್ರಿಂದ ಅದು ರಿಲೀಸು ಆಗಲ್ಲ. ವೈನಾಲ್ಡ್ ಸಾಯಿಲ್ಸ್ ಅಲ್ಲೆಲ್ಲ 5000 ಸಾಯಿಲ್ಸ್ ಅನ್ನ ಚೆಕ್ ಮಾಡಿದಾಗ ಅದು ಫುಲ್ ಫಾಸ್ಫರಸ್ ಟಾಕ್ಸಿಕ್ ಆಗಿದೆ. 60-70% ಸಾಯಿಲ್ಸ್ ಪೊಟ್ಯಾಷ್ ಟಾಕ್ಸಿಕ್ ಆಗಿದೆ. ಆ ಗಿಡ ಎಲ್ಲ ಹಳದಿ ಆಗಿದಾವೆ. ಅದರಿಂದ ಇದನ್ನೆಲ್ಲ ಕರೆಕ್ಟ್ ಮಾಡ್ಬೇಕಾಗುತ್ತೆ. ಅಸಮತೋಲನ ಕೊಡಗಿನಲ್ಲಿ ಪರವಾಗಿಲ್ಲ, ಮತ್ತೆ ಕೊಡಗಿನಲ್ಲಿ ಒಂದು ಒಳ್ಳೇದಿದೆ. ಈ ಕಾಫಿ ಏನೇ ಹಾಕಿದ್ರು ಎಳ್ಕೊಂಡು ಯೂಸ್ ಮಾಡುತ್ತೆ, ದಕ್ಷವಾಗಿದೆ, ಎಷ್ಟೇ ಕೊಟ್ಟರು ತಗೊಳ್ಳುತ್ತೆ. ಅದರಿಂದ ಭೂಮಿಯಲ್ಲಿ ಅಷ್ಟಾಗಿ ಬಿಡ್ತಿಲ್ಲ ಅದು ನೋಡಿ. ಮತ್ತೆ ಇವ್ರು ಹಾಕೋದು ಕಾಫಿಗೆ ಸಾಕಾಗದೇ ಇಲ್ಲ, ಇನ್ನೂ ಜಾಸ್ತಿ ಹಾಕಿದ್ರೆ ಇನ್ನೂ ಇಳುವರಿ ಜಾಸ್ತಿ ಆಗುತ್ತೆ. ತೋಟಗಳು ಚೆನ್ನಾಗಿದ್ದಾವೆ, ಮೆಣಸುನು ಸುದ ಚೆನ್ನಾಗಿದೆ. ಬಟ್ ನಾವೇನ್ ಹೇಳ್ತೇವೆ, ಪೆಪ್ಪರಿಗೆ ಅಟ್ಲೀಸ್ಟ್ ನೀವು ಕಾಫಿ ಮಿಕ್ಸರ್ ಹಾಕೊಂಗಿದ್ರೆ ಒಂದು ಯೂರಿಯಾ ಒಂದು ಪೊಟ್ಯಾಶ್ ಮಿಕ್ಸ್ ಮಾಡಿ ಇನ್ನೊಂದು ಸಾರಿ ಹಾಕ್ಬಿಡಿ ಅಂತ. ಕಾಫಿ ಮಿಕ್ಸರೇ ಹಾಕಿ ಬೇಡ ಅಂತ ಇಲ್ಲ, ಬಟ್ ಇದಕ್ಕೆ ಸಪರೇಟ್ ಆಗಿ ಪೊಟ್ಯಾಶ್ ಮತ್ತೆ ಅಡಿಷನಲ್ ಯೂರಿಯಾ ಕೂಡ, ಯಾಕೆಂದ್ರೆ ಲೀಫ್ ಏರಿಯಾ ತುಂಬಾ ಇರುತ್ತೆ. ದೊಡ್ಡ ಕ್ಯಾನಪಿ ಇದು, ಕಾಫಿ ಕ್ಯಾನಪಿ ಆದ್ರೆ ಅದಕ್ಕಿಂತ ದೊಡ್ಡ ಕ್ಯಾನಪಿ. ಅದರಿಂದ ಅದಕ್ಕೆ ಸಾಕಾಗುವುದಿಲ್ಲ, ಕೊಟ್ಟಷ್ಟು ಗ್ರೀನ್ ಇರುತ್ತೆ. ಈಗ 19,000 ಎಕರೆಗಳಿಗೆ ನಮ್ಮ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗ್ತಿದೆ. ಕ್ಯಾಲ್ಕುಲೇಟ್ ಮಾಡ್ತೀವಿ, ಅವ್ರಿಗೆ ಕೊಡ್ತೇವೆ. ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಇದ್ದಾರೆ, ಅವರೆಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಕೊಡೋದ್ರಿಂದ ಎಲ್ಲ ತೋಟಗಳು ಗ್ರೀನ್ ಆಗಿದಾವೆ. ಕ್ಯಾಲ್ಕುಲೇಟೆಡ್ ಫರ್ಟಿಲೈಸರ್ ಅಪ್ಲಿಕೇಶನ್ ನಡೀತಾ ಇದೆ ಅಲ್ಲಿ, ಅದರಿಂದ ಗ್ರೀನ್ ಆಗಿದೆ. ಈಗ ರೈತರನ್ನು ಸ್ವಲ್ಪ ಗೊತ್ತಾಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಇಲ್ಲೆಲ್ಲ ಬರ್ತಾ ಇದೆ, ಮಾಡ್ಬೇಕಿದೆ. ಇಲ್ಲಾಂದ್ರೆ ಸುಮ್ಗೆ ನಾವು 15-70 ಹೇಳ್ತಾರೆ, ಸಣ್ಣವ್ರು ಮಾಡ್ತಾರೆ ದೊಡ್ಡವ್ರು ಮಾಡಕ್ಕಾಗಲ್ಲ, ದೊಡ್ಡವ್ರು ಮಾಡ್ತಾರೆ ಸಣ್ಣವ್ರು ಮಾಡಕ್ಕಾಗಲ್ಲ, ಹೀಗೆ ಮಾಡ್ಬೋದು. ಇಲ್ಲ, ಎರಡು ರೈತರು ಇದೆ, ಒಂದು ತುಂಬಾ ಜನ ಸಣ್ಣ ರೈತರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ದೊಡ್ಡವ್ರಿಗಿಂತ. ಹೌದು, ದೊಡ್ಡವರು ಆವರೇಜ್ ಆಗಿ ಚೆನ್ನಾಗಿ ಮಾಡ್ತಿದ್ದಾರೆ ಅನ್ಕೊಬಹುದು. ಬಟ್ ಸುಮಾರು 10-15 ಎಕರೆ ಇರೋರು ಇಳುವರಿಯನ್ನ ತುಂಬಾ ಚೆನ್ನಾಗಿ ತೆಗಿತಾರೆ. ಕಾಫಿನೂ ತೆಗಿತಿದ್ದಾರೆ, ಮೆಣಸು ತೆಗಿತಾರೆ, ಏಲಕ್ಕಿನೂ ತೆಗಿತಿದ್ದಾರೆ. ಬಟ್ ಅಲ್ಲಿ ಗಮನ ಜಾಸ್ತಿ ಇದೆ. ಈಗ ಎಲ್ಲ ಕಡೆ ವಾಟ್ಸ್ಆಪ್ ಅಲ್ಲಿ ಇವತ್ತು ನಾವ್ ಏನ್ ಮಾತಾಡ್ತೀವಿ ಅದು ತುಂಬಾ ಜನ ರೈತರಿಂದ ರೀಚ್ ಆಗ್ತಿದೆ. ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವ್ರ ಹತ್ರ ರೀಚ್ ಆಗ್ತದೆ. ಅದರಿಂದ ಅವ್ರು ಮಾಡ್ಲಿಕ್ಕೆ ಶುರು ಆಯ್ತು ಅಂದ್ರೆ ಅಲ್ಲಿಂದ ಚೆನ್ನಾಗಾಗ್ತದೆ. ಇದ್ರ ಜೊತೆ ಈಗ ಪೋಷಕ ಅಂಶಗಳ ನಿರ್ವಹಣೆ ಬಗ್ಗೆ ವಿಸ್ತಾರವಾಗಿ ಹೇಳಿದ್ರು, ಸಾರ್ವಜನಿಕ ಆಗಿರ್ಬಹುದು, ರಂಜಕ ಆಗಿರ್ಬಹುದು, ಪೊಟ್ಯಾಶ್ ಆಗಿರ್ಬಹುದು, ಯಾವುದೇ ಸಾಂಬಾರ್ ಬೆಳೆಗಳಲ್ಲಿ ಎಷ್ಟು ಮಹತ್ವ ವಹಿಸ್ತವೆ ಅಂತೇಳಿ. ಇದರ ಜೊತೆಗೇನೆ ನಮ್ಮಲ್ಲಿ ಸಾಕಷ್ಟು ಸಂಶೋಧನೆ ಮಾಡಿ ಈ ಮೈಕ್ರೋನ್ಯೂಟ್ರಿಯಂಟ್ಸ್ ಲಘು ಪೋಷಕಾಂಶಗಳ ಒಂದು ಮಹತ್ವ ಕೂಡ ಅರಿತುಕೊಂಡು, ಯಾಕಂದ್ರೆ ಈ ಮೇಜರ್ ನ್ಯೂಟ್ರಿಯಂಟ್ಸ್ ಎಷ್ಟು ಮಹತ್ವ ಇದೆಯೋ ಅದೇ ತರನಾಗಿ ಲಘು ಪೋಷಕಾಂಶಗಳ ಒಂದು ಪ್ರಾಮುಖ್ಯತೆಯು ಕೂಡ ಬಹಳ ಮಹತ್ವ ಆಗಿರ್ತಕ್ಕಂಥದ್ದು ಏಲಕ್ಕಿಯಲ್ಲಿ, ಮೆಣಸಲ್ಲಿ, ಶುಂಠಿ ಅರಿಶಿನದಲ್ಲಿ ಕೂಡ. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಮೈಕ್ರೋ ನ್ಯೂಟ್ರಿಯಂಟ್ ಮಿಕ್ಸರ್ ಅಂತೇಳಿ, ಪೆಪ್ಪರ್ ಸ್ಪೆಷಲ್ ಅಂತೇಳಿ, ಕಾರ್ಡಮಮ್ ಸ್ಪೆಷಲ್, ಜಿಂಜರ್ ಸ್ಪೆಷಲ್ ಅಲ್ಲಿ pH ಗೆ ಅನುಗುಣವಾಗಿ 7ಕ್ಕಿಂತ ಹೆಚ್ಚಿರತಕ್ಕಂಥ pH ಗೆ ಯಾವ ತರದ ಮೈಕ್ರೋ ನ್ಯೂಟ್ರಿಯಂಟ್ ಬೇಕು, ಅದಕ್ಕಿಂತ ಕಡಿಮೆ ಇರತಕ್ಕಂಥದಕ್ಕೆ ಯಾವುದು ಮೈಕ್ರೋ ನ್ಯೂಟ್ರಿಯಂಟ್ಸ್ ಬೇಕು, ಈ ತರನಾದಂತ ಒಂದು ಮಿಕ್ಸರ್ ಅನ್ನ ಆಲ್ರೆಡಿ ನಾವು ಡೆವಲಪ್ ಮಾಡಿದೀವಿ, ಅದು ಕೂಡ ಲಭ್ಯ ಇದಾವೆ. ಈಗ ಪೆಪ್ಪರ್ ಗೆ ಕಾರ್ಡಮಮ್ ಗೆ ತಗೊಳ್ಳೋದಾದ್ರೆ 5 grams ಪ್ರತಿ ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ, ಅದ್ರ ಜೊತೆಗೆ ಸರ್ ಹೇಳಿದಾಗೆ 19-15 ಇವೇನಿದಾವಲ್ಲ ಅದನ್ನು ಕೂಡ 1 kg ಒಂದು ಬ್ಯಾರಲ್ ಗೆ ಹಾಕೊಂಡು ಮಿಕ್ಸ್ ಮಾಡಿ ಮೇ ಜೂನ್ ಟೈಮಲ್ಲಿ, ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಸ್ಪ್ರೇ ಮಾಡೋದ್ರಿಂದ ಅರೌಂಡ್ 20-25% ಇಳುವರಿ ಕೂಡ ಹೆಚ್ಚಾಗಿದೆ. ಅಂದ್ರೆ ಈ ಮೈಕ್ರೋ ನ್ಯೂಟ್ರಿಯಂಟ್ ನಮ್ಮ ಫಾಲಿಯರ್ ಸ್ಪ್ರೇ ಮಾಡೋದ್ರಿಂದ ಅವೈಲೇಬಿಲಿಟಿ ಹೆಚ್ಚಾಗುತ್ತೆ, ಅದಕ್ಕೆ ಬೇಕಾದಂತ ಗ್ರೋತ್ ಅನ್ನು ಕೂಡ ಚೆನ್ನಾಗಿ ಆಗೋದ್ರಿಂದ ಇಳುವರಿ ಕೂಡ ಹೆಚ್ಚನ್ನು ಪಡ್ಕೋಬಹುದು. ನಮ್ಮ ಈ ಕೊಡಗಿನಲ್ಲಿ ಗರಿಷ್ಠವಾಗಿ ಕೊರತೆ ಯಾವ ಲಘು ಪೋಷಕಾಂಶ ಸತ್ತು ಅಂತ ಹೇಳೋದಿದೆ, ಸತ್ತೋಲ್ದರನೇ ಬೋರಾನು, ಜಿಂಕ್, ಬೋರಾನು, ಮಾಲಿಬ್ಡಿನು, ಮೂರು ನಮ್ಮ ಕಾರ್ಡಮಮ್ ಸಾಯಿಲ್ಸ್ ಮತ್ತೆ ಕಾಫಿ ಗ್ರೋಯಿಂಗ್ ಸಾಯಿಲ್ಸ್ ಅಲ್ಲಿ ಡಿಫಿಷಿಯನ್ಸಿ ಇದೆ. ಆ ಬೇಸಿಸ್ ಮೇಲೆ ನಮ್ಮ ಸ್ಪೆಷಲ್ಸ್ ಅನ್ನ ಮಾಡಿದ್ದಾರೆ, ಪೇಟೆಂಟ್ ಆಗಿದೆ, ಕಮರ್ಷಿಯಲೈಸ್ ಆಗಿದೆ. ಅವೇನು ತುಂಬಾ ದುಬಾರಿ ಪದಾರ್ಥಗಳೇನಲ್ಲ ಅಲ್ವಾ, ನಮ್ಮಲ್ಲಿ 200 rupees ಇದೆ. ಇವನ್ ಕಮರ್ಷಿಯಲ್ ಅವರು ಇವನ್ 150 ಮಾರ್ತಿದ್ದಾರೆ ನೋಡಿ. ಒಂದೊಂದು ಎಕರೆಗೆ ಎಷ್ಟು ಬೇಕಾಗ್ತದೆ? ಎಕರೆಗೆ 3 barrels ಅಂದ್ರೆ 3 kg ಬೇಕಾಗುತ್ತೆ ಅಷ್ಟೇ. ಅದರ ಪರಿಣಾಮಗಳನ್ನು ಕಂಡೆ ಇಳುವರಿ ಆಲ್ಮೋಸ್ಟ್ ಡಬಲ್ ಆಗ್ತದೆ, ಮತ್ತೆ ಗಿಡ ಚೆನ್ನಾಗಾಗುತ್ತೆ. ಹೌದು ಹೌದು, ತುಂಬಾ ತೋಟಗಳಲ್ಲಿ ಮಾಡಿ ತೋರಿಸಿದ್ದಾರೆ. ಲೀಟರ್ ವೆಯ್ಟ್ ಈಗ ಏನೂ 500+ ಮಾತಾಡ್ತಿದ್ದಾರೆ. ಈಗ ನಾವು ಶುರು ಮಾಡಿದಾಗ 400+ ಇತ್ತು. ಇವತ್ತು ನಾವು ಯಾವುದೇ ಒಂದು ಸ್ಯಾಂಪಲ್ ತಗೊಂಡು ನೋಡಿದ್ರು 500+ ಬರ್ತಾ ಇದೆ ಅಂದ್ರೆ ಇಟ್ ಇಸ್ ಅ ಗುಡ್ ಡೆವಲಪ್ಮೆಂಟ್ ಇನ್ ದಿ ಸ್ಟೇಟ್ ಲೆವೆಲ್. ಹೌದು ಹೌದು, ಅಂದ್ರೆ ಎಲ್ಲಾ ಕಡೆ ಈ ಇನ್ಫಾರ್ಮೇಶನ್ ಹೋಗಿ ಜನ ಯೂಸ್ ಮಾಡ್ತಿದ್ದಾರೆ. ಹೌದು, ಯಾಕೆಂದ್ರೆ ನಾನು ಹಿಂದೆ ಮೂಡಿಗೆರೆ ಯಾರೋ ಒಬ್ರು ಟ್ರೇಡರ್ ಅನ್ನ ಕೇಳ್ತಿದ್ದೆ, ಯಾವ ಏರಿಯಾದಲ್ಲಿ ಲೀಟರ್ ವೆಯ್ಟ್ ಕಡಿಮೆ ಇರುತ್ತೆ ಆ ಏರಿಯಾದೆಲ್ಲ ಹೇಳಿ ಅಲ್ಲೋಗ್ಬಿಟ್ಟು ಈ ತರ ಪ್ರೋಗ್ರಾಮ್ ಮಾಡಿ ಅವ್ರಿಗೆ ಎಜುಕೇಟ್ ಮಾಡುವಂತ. ಇವತ್ತು ಯಾರನ್ನೇ ಕೇಳಿದ್ರು ಅದು ಟೆಕ್ನಾಲಜಿ ಹೋಗಿದೆ. ಮತ್ತೆ ಕೊಡಗು ಅಥವಾ ಕರ್ನಾಟಕದಲ್ಲಿ ಲೈಸೆನ್ಸ್ ತಗೊಂಡ್ರು, ಕೋಟಿಗಟ್ಟಲೆ ವ್ಯವಹಾರ ಮಾಡಿದ್ದಾರೆ ಮೈಕ್ರೋ ನ್ಯೂಟ್ರಿಯಂಟ್ಸ್. ಅಪ್ಪಂಗಳದಲ್ಲಿ ನಾವು ಅದನ್ನ ಶುರು ಮಾಡಿದಾಗ 3 ಟನ್ ತಂದು ಮಾರಿದೆ. ಆನಂತರ ಬಂದು ಲೈಸೆನ್ಸ್ ತಗೊಂಡ್ರು ಜನ. ಮೈಕ್ರೋ ನ್ಯೂಟ್ರಿಯಂಟ್ ಮಾರ್ಕೆಟ್ ಅಪ್ಪಂಗಳ ಕ್ಯಾನ್ಸಲ್ ಮಾಡಿತ್ತು ಒಂದಿನ. ಮಾಡಬೇಕು ಅಂದ್ರೆ ಜನರಲ್ ಮೈಕ್ರೋ ನ್ಯೂಟ್ರಿಯಂಟ್ ಹೋಗುತ್ತೆ ಹೊರತು ಇವತ್ತು ಏನಿದೆ ಟೆಕ್ನಾಲಜಿ, ICR ಟೆಕ್ನಾಲಜಿ. ಈಗ ನಮ್ಮ ಸಂಸ್ಥೆಯ ಟೆಕ್ನಾಲಜಿಗಳಂದ್ರೆ ಏನಿದೆ, ಆರ್ಗ್ಯಾನಿಕ್ ಆಗಿ ನಾವು ಬೆಳಿಬೇಕು, ನಾವು ನೆಕ್ಸ್ಟ್ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕಂತ ಬರ್ತಾ ಇದೆ. ಸೊ ಇದಕ್ಕೆಲ್ಲ ನಾವು ರೆಡಿ ಆಗ್ತಾ ಇದೆ. ನಮ್ದು ಎಲ್ಲಾ ಪ್ರಾಜೆಕ್ಟ್ಸ್ ಗಳು ಟುವರ್ಡ್ಸ್ ನ್ಯಾಚುರಲ್ ಫಾರ್ಮಿಂಗ್ ಬರ್ತಿದೆ. ನಿಜ, ಇಟ್ ಇಸ್ ಟುವರ್ಡ್ಸ್ ನಾಟ್ ನ್ಯೂಟ್ರಿಯಂಟ್ ಡೇ. ಆಲ್ ಮೈ ನ್ಯೂ ಸೈಂಟಿಸ್ಟ್ ಹೂ ಆರ್ ಜಾಯಿಂಡ್ ಟುಡೇ ವರ್ಕಿಂಗ್ ಆನ್ ವರ್ಕ್ ಯಾವ ತರ ಮಾಡ್ತಾ ಇದಾರೆ ಅಂದ್ರೆ ಈ ಆರ್ಗ್ಯಾನಿಕ್ ವೇ ಟ್ಯಾಬ್ಲೆಟ್ಸ್ ಮಾಡ್ತಿದ್ದಾರೆ, ಟ್ರೈಕೋಡರ್ಮಾವನ್ನ ಟ್ಯಾಬ್ಲೆಟ್ ಅಲ್ಲಿ ಕೊಡ್ತಾರೆ. ಮತ್ತೆ ಈ ನೈಟ್ರೋಜನ್ ಸಾಲ್ಯುಬಲೈಸರ್, ಪಿ ಸಾಲ್ಯುಬಲೈಸರ್, ಜಿಂಕ್ ಸಾಲ್ಯುಬಲೈಸರ್, ಹೀಗೆ ಯಾವ್ದು ಡಿಫಿಷಿಯನ್ಸಿ ಇದೆ ಅದಕ್ಕೆಲ್ಲ ಮೈಕ್ರೋ ಆರ್ಗಾನಿಸಮ್ ಐಡೆಂಟಿಫೈ ಮಾಡಿ ಇನ್ನ ಪೆಟ್ರಿ ಡಿಶ್ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಪಾಟಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಆರ್ಗಾನಿಸಮ್ ಕಂಡಿಡಿದ್ ಬಿಟ್ಟು ಮತ್ತೆ ಅದನ್ನ ಗಿಡಗಳಿಗೆ ಹಾಕಿ ಅದು ಗಿಡದ ರೂಟ್ ಉದ್ದ ಆಯ್ತು, ಎಲೆ ಉದ್ದ ಆಯ್ತು, ಇಳುವರಿ ತೋರ್ಸಕ್ ಆಗ್ತಿಲ್ಲ. ನಾನು ಸುಮಾರು ಸರಿ ಹೇಳ್ತೇನೆ ಇಳುವರಿ ತೋರಿಸ್ಬೇಕು ನಾವು ಅಂತ. ಬಟ್ ಆ ಲೆವೆಲ್ಗೆ ರಿಸರ್ಚ್ ನಡೆದಿದೆ. ಇವೆಲ್ಲ ಏನಾಗ್ತಾ ಇದೆ, ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಬರ್ತಾ ಇದೆ. ಜಿಂಕ್ ಸಾಲ್ಯುಬಲೈಸರ್ ಟ್ಯಾಬ್ಲೆಟ್ಸ್ ಬಂದಿದೆ ನನ್ನ ಹತ್ರ, ಇದೆ. ಯಾರು ಡೆಮಾನ್ಸ್ಟ್ರೇಷನ್ ಬೇಕಂದ್ರೆ ಟ್ಯಾಬ್ಲೆಟ್ ಕೊಡ್ತಾರೆ, ಕಳಿಸಿದಾರೆ ನನ್ನ ಹತ್ರ ಕುಡಿ ಅಂತ. ಸೊ ಈ ರೀತಿ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ. ಈಗ ನ್ಯಾಚುರಲ್ ನಾವು ಫಾರ್ಮಿಂಗ್ ಹೋಗ್ಬೇಕಂತ ಹೇಳಿದ್ರೆ ಮತ್ತೆ ಕ್ರಾಪ್ ಡಿಫಿಷಿಯನ್ಸಿಯನ್ನ ನಾವು ಕರೆಕ್ಟ್ ಮಾಡಲೇಬೇಕು. ಇವೆಲ್ಲ ನ್ಯಾಚುರಲ್ ಆಗಿ ಹೊಂದ್ಕೊಳ್ತವೆ. ಅದರಿಂದ ಈ ಟೆಕ್ನಾಲಜಿ ನಮ್ಮ ಸಂಸ್ಥೆಯಲ್ಲಿ ತುಂಬಾ ಜನ ವಿಜ್ಞಾನಿಗಳು ಅಪ್ಪಂಗಳದಲ್ಲಿ ನಮ್ಗೆ ಮಾಡೋಕ್ಕಾಗಲ್ಲ, ಅದು ಬೇರೆ ವಿಷಯ. ಆದ್ರೆ ನಾವು ಅಟ್ಲೀಸ್ಟ್ ಅದನ್ನ ರೈತರಿಗೆ ತಲುಪಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯಲ್ಲಿ ಏನ್ ಟೆಕ್ನಾಲಜಿ ಬರುತ್ತೆ, ಸೊ ನಮ್ಮ ಪಾರ್ಟ್ ಅಟ್ಲೀಸ್ಟ್ ಓಕೆ ರೈತರಿಗೆ ತಲುಪಿಸೋದು ನಮ್ಗೆ ಈಸಿ ಆಗಿದೆ. ಸೊ ಆ ಪಾರ್ಟ್ ಅನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಅದು ಅದರಿಂದ ಆ ಟೆಕ್ನಾಲಜಿ ಜಿಂಕ್ ಸಾಲ್ಯುಬಲೈಸರ್ ಟೆಕ್ನಾಲಜಿ ಬಂದಿದೆ. ಸೊ NPK ಟ್ಯಾಬ್ಲೆಟ್ಸ್ ಬರ್ತಾ ಇದೆ. ಈಗ ಮೈಕ್ರೋ ಕೆಲವು ಎಂದನ್ನ ಫಿಕ್ಸ್ ಮಾಡ್ತಾರೆ, ಸೊ ಅದನ್ನ ಟ್ಯಾಬ್ಲೆಟ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ರೈತರಿಗೆ ನೀರಲ್ಲಿ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಗಿಡ ಕುಯಿರಿ ಅಂತ ಟ್ಯಾಬ್ಲೆಟ್ಸ್ ಬಂದಿದೆ. ಆ ಟೆಕ್ನಾಲಜಿ ಬಂತು. ಸೊ ಜಿಂಕ್ ಸಾಲ್ಯುಬಲೈಸರ್ ಟೆಕ್ನಾಲಜಿ ಬಂತು. ಸೊ ಈ ರೀತಿ ಈ ಟೆಕ್ನಾಲಜಿಗಳನ್ನ ಕೊಡ್ತಾ ಇದೆ. ಟ್ರೈಕೋಡರ್ಮ ಟೆಕ್ನಾಲಜಿ ಇದೆ, ಪಚೋನಿಯಾ ಟೆಕ್ನಾಲಜಿ ಇದೆ, ಈವನ್ ಕಾಡಮೊಮ್ಮಲಿ ಥ್ರಿಪ್ಸ್ಗೆ ಒಳ್ಳೆ ಟೆಕ್ನಾಲಜಿ ಇದೆ. ಬಟ್ ಏನಂದ್ರೆ ಅದು ಪೇಟೆಂಟ್ ಆಗಲಿಲ್ಲ ಅಥವಾ ಕಮರ್ಷಿಯಲ್ ಆಗಿಲ್ಲ ಅಂತ ಹೇಳಿ ರೈತರಿಗೆ ಕೊಡ್ಲಿಲ್ಲ ನಾವು. ಬಟ್ ಅದು ಈ ರೆಡಿ ಇದೆ. ಸೊ ನಾವು ಅದನ್ನೆಲ್ಲ ಕೊಡ್ಲಿಕ್ಕೆ ಸಿಗಿದ್ರೆ ಈ ಏನು ಕಜ್ಜಿ ಕಾಯಿಗಳೆಲ್ಲ ಕಡಿಮೆ ಆಗುತ್ತೆ. ಈ ತರ ಟೆಕ್ನಾಲಜಿಗಳನ್ನ ವಿಜ್ಞಾನಿಗಳು ಆದಷ್ಟು ಅದ್ರ ಬಗ್ಗೆ ಈಗ ಏನ್ ಮಾಡ್ತಾ ಇದಾರೆ, ಎಂಟಮಾಲಜಿ ಪೆಥಾಲಜಿ ಅವರು ಇನ್ಸೆಕ್ಟಿಸೈಡ್ ಅವಾಲ್ಯೂಯೇಷನ್ ಮಾಡೋ ಬದಲು ಈ ತರ ಪ್ರಾಡಕ್ಟ್ ಅನ್ನ ಅವಾಲ್ಯೂಯೇಟ್ ಮಾಡ್ತಿದ್ದಾರೆ. ಈ ತರ ಏನ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಇದೆ ಅದನ್ನ ಅವಾಲ್ಯೂಯೇಷನ್ ಟ್ರಯಲ್ಸ್ ನಡೆದಿದೆ. ಈಗ ಪೆಥಾಲಜಿಕಲ್ ರಿಸರ್ಚ್ ಇರ್ಬೋದು ಅಥವಾ ಎಂಟಮಾಲಜಿ, ಎರಡು ಇಂಪಾರ್ಟೆಂಟ್ ಗ್ರೂಪ್ ಈ ಗ್ರೂಪ್ಗಳು. ಮತ್ತೆ ತಳಿಗಳು ರೋಗ ಬರದೇ ಇರುವಂತ ತಳಿ ಈಗ ತೇವಂ ಅಂತ ಮಾಡಿದ್ವಿ ಇತ್ತೀಚೆಗೆ. ನಿಮಗೆ ರೈತರು ತೋಟದಿಂದಾನೇ ಬಂತು ಸಿಗಂಧಿನಿ ಅಂತ. ಸೊ ರೈತರ ಲೆವೆಲ್ ಅಲ್ಲಿ ನೋಡಿದಾಗ ಅದಕ್ಕೊಂದು ಸ್ವಲ್ಪ ಕೊಳೆ ಕಡಿಮೆ ಇದೆ ಅಂತ ಗೊತ್ತಾಗಿದೆ. ಅರ್ಕ ಕೂರ್ಗ್ ಎಕ್ಸೆಲ್ ಅಂತ ಹೇಳ್ಬಿಟ್ಟು ನಾವು ಚಟ್ಟಳ್ಳಿಯಿಂದ ಒಂದು ಸ್ಟೆಬಿಲೈಸ್ ಯೀಲ್ಡರ್ ಅಂತ ಮಾಡಿದ್ವಿ. ಸೊ ಈ ತರ ತಳಿಗಳನ್ನ ನಮ್ಮ ತಳಿ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ. ಅವ್ರದ್ದು ಸುಧಾ ಯೀಲ್ಡ್ ಅಲ್ಲ. ಇವತ್ತಿನ ರಿಸರ್ಚು ನಾನು ಈಲ್ಡ್ ಜಾಸ್ತಿ ಮಾಡ್ಬೇಕು ನನ್ನ ತಳಿಯಿಂದ ಅಂತ ಅಲ್ಲ. ನಮ್ಮಲ್ಲಿ ನ್ಯಾಷನಲ್ ಪ್ರಾಬ್ಲಮ್ ಕೊಳೆ ರೋಗ ನಿಯಂತ್ರಣ ಮಾಡ್ಲಿಕ್ಕೆ ಬೇಕಾದಂತ ತಳಿಗಳನ್ನ ಮಾಡೋದೇ ಉದ್ದೇಶ ಆಗಿದೆ ಎಲ್ಲಾರದೂ. ಸೊ ಏನಾದ್ರೂ ಅಂತ ತಳಿಗಳು ರೈತರು ಫೀಲ್ಡ್ಗೆ ಹೋದಾಗ ಈ ಕೆಮಿಕಲ್ಗಳನ್ನ ನಾವು ಕಡಿಮೆ ಮಾಡಬಹುದು. ಸೊ ಆ ರೀತಿ ತಳಿಗಳು ಮುಂದೆ ಬರ್ತವೆ. ಈಗಾಗಲೇ ಕೆಲವು ಇದಾವೆ, ಕೆಲವು ಮುಂದೆ ಬರ್ತವೆ. ಈ ಕಡೆ ಎಂಟಮಾಲಜಿ ಪೆಥಾಲಜಿ ಅವರು ಈ ತರ ರಿಸರ್ಚ್ ಮಾಡ್ತಿದ್ದಾರೆ. ಈಗ ಆರ್ಗ್ಯಾನಿಕ್ ಅಗ್ರಾನಮಿ ಇವರೆಲ್ಲ ಈ ಕ್ರಾಪಿಂಗ್ ಸಿಸ್ಟಮ್ ರಿಸರ್ಚು ಬೇರೆ ಬೇರೆ ಬೆಳೆಗಳನ್ನ ಜೊತೆಯಲ್ಲ ಬೆಳೆದು ಒಂದು ರೈತರ ಆದಾಯವನ್ನ ದ್ವಿಗುಣ ಮಾಡುದು, ಆ ತರ ಟೆಕ್ನಾಲಜಿಗಳನ್ನ ಮಾಡೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ಅದನ್ನ ಮಾಡ್ತಾ ಇದ್ದಾವೆ. ಹೌದು, ಹೀಗೆ ನಾವು ಮಾತಾಡ್ತಾ ಹೋದ್ರೆ ಬಹಳಷ್ಟು ವಿಷಯಗಳಿದೆ. ಒಂದೊಂದು ವಿಚಾರಕ್ಕೆ ಸಂಬಂಧಿಸಿದಂತೆ ವಿಷಯಗಳನ್ನ ಎಳಿತಾ ಹೋದ್ರೆ ರೈತರಿಗೆ ಉಪಯುಕ್ತವಾದ ಸಂಗತಿಗಳನ್ನ ತಿಳಿಸ್ಬೋದು. ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ ಪ್ರಾಯೋಜಕರು ಗೌಡ ಯುವ ಸೇವಾ ಸಂಘ ಸುಳ್ಯ ಇವರಿಂದ ಪ್ರವರ್ತಿಸಲ್ಪಟ್ಟ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಬೆಳ್ಳಿ ಹಬ್ಬದ ಹೊಸ್ತಿನಲ್ಲಿದ್ದು ತನ್ನ ಗ್ರಾಹಕರಿಗೆ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿಗಳ ಸ್ವೀಕಾರ, ಸರಳ ವಿಧಾನದಲ್ಲಿ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿದರದಲ್ಲಿ ಆಭರಣ ಈಡಿನ ಸಾಲ, ತ್ವರಿತ ವಾಹನ ಸಾಲ, ಇಎಂಐ ಸಾಲ ಸೌಲಭ್ಯವಿದೆ. ಸಾಲದ ಕಂತುಗಳನ್ನು ವಾಯ್ದೆಗೆ ಸರಿಯಾಗಿ ಪಾವತಿ ಮಾಡುವವರಿಗೆ ಶೇಕಡ 0.5% ಬಡ್ಡಿ ರಿಯಾಯಿತಿ ನೀಡಲಾಗುವುದು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ 19 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ನಾಪೋಕ್ಲು, ಸೋಮಾಪೇಟೆಯಲ್ಲಿ ಶಾಖೆಗಳು ಇದೆ. ಸುದ್ದಿ ಜಂಪೆ ಓದ್ತಾ ಇರೋ ಕರ್ನಾಟಕ ಡೀನಾ ದೇವಯ್ಯ. ಜಂಪೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ ಸಂದರ್ಭ ಅಂತರ ರಾಜ್ಯ ಗಡಿ ಪ್ರದೇಶದಲ್ಲಿ ಹೆಚ್ಚಿನ ಕಟ್ಟೆಚ್ಚರ, ಅಬಕಾರಿ ಇಲಾಖೆ ಅಧಿಕಾರಿಗಳ ಒಟ್ಟಿಗೆ ಸಮಾಲೋಚನೆ. ಫೆಬ್ರವರಿ 20ರಂದು ಚಿಕ್ಕ ಆಳ್ವಾರಲ್ಲಿ ಡಿಸಿ ಅವರಿಂದ ಗ್ರಾಮ ವಾಸ್ತವ್ಯ. ಜಂಪಿನ ವಿವರ. ಕೊಡಗು ಜಿಲ್ಲೆಗೆ ಹೊಂದಿಕೊಂಡಿರುವ ಅಂತರ ರಾಜ್ಯ ಗಡಿ ಪ್ರದೇಶದಲ್ಲಿ ಅಬಕಾರಿ ಅಕ್ರಮ ಚಟುವಟಿಕೆ ನಡೆಯದಂಗೆ ತಕ್ಕಣಕ್ಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಹಂಗೆ, ಮಂಗಳೂರು ಅಬಕಾರಿ ವಿಭಾಗದ ಜಂಟಿ ನಿರ್ದೇಶಕರ ಹಂಗೆ, ಅಬಕಾರಿ ಇಲಾಖೆನ ಅಧಿಕಾರಿಗಳಂಗೆ, ಸಿಬ್ಬಂದಿಗಳ ಒಟ್ಟಿಗೆ ಸಮಾಲೋಚನಾ ಸಭೆ ಇಂದು ನಡೆದು ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಮಾಡದೆ ಸುಗಮ ಹಂಗೆ ಶಾಂತಿಯುತವಾಗಿ ವಿಧಾನಸಭಾ ಚುನಾವಣೆ ನಡೆಸಿಕೆ ಅಂತರ ರಾಜ್ಯ ಗಡಿ ಪ್ರದೇಶದಲ್ಲಿ ಹೆಚ್ಚಿನ ಕಣ್ಗಾವಲು ವಹಿಸಕ್ಕೂ ಜಿಲ್ಲಾಧಿಕಾರಿ ಅವು ಹೇಳ್ದು. ಯಾವುದೇ ತರದ ಮಾದಕ ವಸ್ತುಗಳು, ಅಬಕಾರಿ ವಸ್ತುಗಳ ಕಳ್ಳ ಸಾಗಣಿಗೆಗೆ ಅವಕಾಶ ಇರದುಲೆ ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆನ ಸಹಕಾರದೊಟ್ಟಿಗೆ ಹೆಚ್ಚಿನ ನಿಗಾ ತಕ್ಕಣುವಂಗೆ ಹೇಳ್ದು. ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಫೆಬ್ರವರಿ 19ರಂದು ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಮಾನ್ಯ ಸಚಿವರು ಫೆಬ್ರವರಿ 19ರಂದು ಬೆಳಗ್ಗೆ 10ವರೆಗೆ ವಿರಾಜಪೇಟೆ ತಾಲೂಕಿನ ಬಿಟ್ಟಂಗಾಲ ಕೊಡಗು ಹೆಗ್ಗಡೆ ಸಮಾಜದ ಸಭಾಂಗಣದಲ್ಲಿ ಕೊಡವ ಭಾಷೆಯ ಭಾಷಿಕ ಸಮುದಾಯಗಳ ವತಿಯಿಂದ ನಡೆಯುವ ಒತ್ತೋರ್ಮೆ ಕೂಟ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಚಿವರ ಆಪ್ತ ಕಾರ್ಯದರ್ಶಿ ಡಾ ಬಿ ಉದಯಕುಮಾರ್ ಶೆಟ್ಟಿ ಅವರು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ಆಯುಷ್ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಉಪಯೋಜನೆ ಅಡಿಯಲ್ಲಿ ಮಡಿಕೇರಿ ತಾಲೂಕಿನ ಬೋಯಿಕೇರಿ ಇಬ್ನಿ ವಲವಾಡೆ ಗ್ರಾಮದಲ್ಲಿ ಆಯುಷ್ ಸೇವಾ ಗ್ರಾಮ ಉದ್ಘಾಟನಾ ಜಂಬಾರ ಇಂದು ನಡೆದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಯಣ್ಣ, ಗ್ರಾಮ ಪಂಚಾಯತ್ ಸದಸ್ಯರಾದ ನಿರ್ಮಲ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದೇವಿಕಾ, ಜಿಲ್ಲಾ ಆಯುಷ್ ಅಧಿಕಾರಿ ಡಾ ರೇಣುಕಾದೇವಿ ಅವರು ಉದ್ಘಾಟನೆ ನೆರವೇರಿಸಿದ್ದು ಜಿಲ್ಲಾ ಆಯುಷ್ ಅಧಿಕಾರಿ ಅವರು ಆಯುಷ್ ಸೇವಾ ಗ್ರಾಮದ ಬಗ್ಗೆ ಮಾಹಿತಿ ಕೊಟ್ಟು ಆಯುಷ್ ಇಲಾಖೆ ವತಿಯಿಂದ ಜಂಬಾರಲ್ಲಿ ಔಷಧ ಸಸ್ಯಗಳ ವಿತರಣೆ ಮತ್ತು ಕ್ಯಾಲೆಂಡರ್ಗಳನ್ನು ಸಾರ್ವಜನಿಕರಿಗೆ ಹಂಚಿದ್ದು. ಮಡಿಕೇರಿ ಉಪವಿಭಾಗ ವ್ಯಾಪ್ತಿಯ ವಿದ್ಯುತ್ ಗ್ರಾಹಕರ ಕುಂದುಕೊರತೆ ನಿವಾರಿಸುವ ಸಭೆ ಫೆಬ್ರವರಿ 20ರಂದು ಮಧ್ಯಾಹ್ನ 3:00 ರಿಂದ 4:00 ವರೆಗೆ ಮಡಿಕೇರಿ ಉಪವಿಭಾಗ ಕಚೇರಿ ಆವರಣದಲ್ಲಿ ಅಧೀಕ್ಷಕ ಇಂಜಿನಿಯರ್ಸ್ ಎಸ್ ಕೊಡಗು ಮತ್ತು ಚಾಮರಾಜನಗರ ವೃತ್ತ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಮಡಿಕೇರಿ ಉಪವಿಭಾಗ ಸುತ್ತಿನ ಸಾರ್ವಜನಿಕರು ವಿದ್ಯುತ್ ಗ್ರಾಹಕರ ವಿದ್ಯುಚ್ಛಕ್ತಿಗೆ ಸಂಬಂಧಿಸಿದ ಸಮಸ್ಯೆ ಇಲ್ಲರೆ ದೂರುಗ ಇದ್ದಲ್ಲಿ ಈ ಸಭೆಯಲ್ಲಿ ಪರಿಹರಿಸಿಕೊಳ್ಳುವಂಗೆ ಕ್ರಮ ತಕೊಂಡವೆತ್ತ ಸಾರ್ವಜನಿಕರು ಈ ಸಭೆಗೆ ಹಾಜರಾಗುವಂಗೆ ಎಸ್ಎಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅನಿತಾ ಬಾಯಿ ಕೇಳಿಕೊಂಡಳು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿನ ಕಡೆ ಗ್ರಾಮ ವಾಸ್ತವ್ಯ ಜಂಬಾರ. ಫೆಬ್ರವರಿ 20ರಂದು ಬೆಳಗ್ಗೆ 10 ಗಂಟೆಗೆ ಕುಶಾಲನಗರ ತಾಲೂಕಿನ ತೊರೆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ಆಳ್ವಾರಲ್ಲಿ ನಡೆದಿದ್ದ ಹೆಚ್ಚುವರಿ ಜಿಲ್ಲಾಧಿಕಾರಿಗಳ ಡಾ ನಂಜುಂಡೇಗೌಡ ಅವರು ತಿಳಿಸಿದರು. ಮಡಿಕೇರಿ ಶ್ರೀ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಫೆಬ್ರವರಿ 18ರಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಳಗ್ಗೆ 9:00 ರಿಂದ 11:00 ವರೆಗೆ ವಿಶೇಷ ಸೇವಾ ರುದ್ರಹೋಮ ಏರ್ಪಾಡಾಗುತ್ತು. ಮಧ್ಯಾಹ್ನ 1 ಗಂಟೆಗೆ ಮಹಾಪೂಜೆ ನಡೆಯಲಿದ್ದು ಸಾರ್ವಜನಿಕ ಭಕ್ತಾದಿಗ ದೇವಸ್ಥಾನದಲ್ಲಿ ನಡೆಯಲಿರುವ ಪೂಜೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂಗೆ ದೇವಸ್ಥಾನದ ಅಧಿಕಾರಿ ದೇವರಾಜು ಕೇಳಿಕೊಂಡಳು. ಶ್ರೀ ಬಗಂಡೇಶ್ವರ ತಲಕಾವೇರಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಸಂಪ್ರದಾಯದಂಗೆ ಮಹಾಶಿವರಾತ್ರಿಯನ್ನು ನಡೆಸಿಕೊಂಡು ಬರುತ್ತಿರುವ ಹಿನ್ನೆಲೆಯಲ್ಲಿ ಈ ವರ್ಷನೂ ಫೆಬ್ರವರಿ 18ರಂದು ಮಹಾಶಿವರಾತ್ರಿ ಜಂಬಾರ ನಡೆದಿದೆ. ಭಾಗಮಂಡಲ ಶ್ರೀ ಬಗಂಡೇಶ್ವರ ದೇವಸ್ಥಾನದಲ್ಲಿ ಫೆಬ್ರವರಿ 18ರಂದು ಬೆಳಗ್ಗೆ 7 ಗಂಟೆಗೆ ಶತರುದ್ರಾಭಿಷೇಕ, ಬೆಳಗ್ಗೆ 9:00 ವರೆಗೆ ರುದ್ರಹೋಮ, ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ, ಸಾಯಂಕಾಲ 6 ಗಂಟೆಗೆ ತಾಯಂಬಕ ಸೇವೆ, ದೇವರ ನೃತ್ಯ ಉತ್ಸವ, ರಾತ್ರಿ 11 ಗಂಟೆಗೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಕಲಾಮಂಡಳಿ ಕೊಲ್ಲಂಗಾಲ ಕಾಸರಗೋಡು ಯುವಕ ಯಕ್ಷಗಾನ ಕಲಾರಂಗ ಸುಳ್ಯ ಇವರಿಂದ ಯಕ್ಷಗಾನ ಬಯಲಾಟ ಪ್ರಸಂಗ, ಶ್ರೀಕೃಷ್ಣ ಲೀಲಾಮೃತ, ಕಂಸವಧೆ, ಶಿವ ತಪೋಭಂಗ ನಡೆದಿದೆ. ಸಾರ್ವಜನಿಕ ಭಕ್ತಾದಿಗ ದೇವಸ್ಥಾನದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಗೆ ದೇವಸ್ಥಾನದ ಆಡಳಿತಾಧಿಕಾರಿಗಳ ಪರವಾಗಿ ಕಾರ್ಯನಿರ್ವಹಣಾಧಿಕಾರಿಯು ತಿಳಿಸಿದಳು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿನ ಕಡೆಗೆ ಪ್ರಯುಕ್ತ ಕರಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಎಳ್ಳುಕೊಚ್ಚಿ ವಿಎಸ್ಎನ್ಎಲ್ ಸಭಾಂಗಣದಡಿ ತಹಶೀಲ್ದಾರ ನೇತೃತ್ವದಲ್ಲಿ ಫೆಬ್ರವರಿ 20ರಂದು ಬೆಳಗ್ಗೆ 10 ಗಂಟೆಗೆ ಗ್ರಾಮ ವಾಸ್ತವ್ಯ ಜಂಬಾರ ನಡೆದಿದ್ದ ತಾಲೂಕು ತಹಶೀಲ್ದಾರ್ ಕಿರಣ ಅವರು ತಿಳಿಸಿದರು. ವಿದ್ಯುತ್ ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಮಡಿಕೇರಿ ಉಪವಿಭಾಗ ಪೆರಾಜೆ ಗ್ರಾಮ ಪಂಚಾಯತ್ ಸಭಾಂಗಣ ತಾಳಕ್ಮನೆ ಮೇಕೇರಿ ಬೋಯಿಕೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲ ಸಭಾಮಂಡಳಿ ಗೋಣಿಕೊಪ್ಪಲು ಉಪವಿಭಾಗದ ಹಾತೂರು ಗ್ರಾಮ ಪಂಚಾಯತ್ ಸಭಾಂಗಣ ವಿರಾಜಪೇಟೆ ಉಪವಿಭಾಗದ ಬಿಳುಗುಂದ ಸರ್ಕಾರಿ ಪ್ರೌಢಶಾಲಾ ಸಭಾಂಗಣ ಕುಶಾಲನಗರ ಉಪವಿಭಾಗದ ಸಿದ್ದಲಿಂಗಪುರದ ಅರಶಿನಗುಪ್ಪೆ ಮಂಜುನಾಥ ದೇವಸ್ಥಾನ ಸಭಾಂಗಣ ಹಂಗೆ ಸೋಮರ್ಪೇಟೆ ಉಪವಿಭಾಗದ ಕಾಟಿಕೊಪ್ಪಲು ಗ್ರಾಮದ ಎಲಕನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ಫೆಬ್ರವರಿ 20ರಂದು ಬೆಳಗ್ಗೆ 11 ಗಂಟೆಯಿಂದ ವಿದ್ಯುತ್ ಅದಾಲತ್ ನಡೆದಿದೆ. ಅದರಿಂದ ಈ ವ್ಯಾಪ್ತಿನ ಸಾರ್ವಜನಿಕರು ವಿದ್ಯುತ್ ಗ್ರಾಹಕರು ಸಭೆಗೆ ಹಾಜರಾಗಿ ತಮ್ಮ ಅಹವಾಲುಗಳನ್ನು ಸಲ್ಲಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಮತ್ತು ಸರ್ವಜ್ಞಮೂರ್ತಿ ಅವರ ಜಯಂತಿ ಜಂಬರ ಫೆಬ್ರವರಿ 20ರಂದು ಬೆಳಗ್ಗೆ 11 ಗಂಟೆಗೆ ಮಡಿಕೇರಿನ ಭಾರತೀಯ ವಿದ್ಯಾಭವನದಲ್ಲಿ ನಡೆದಿದೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಶಾಖೆ ಕುಶಾಲನಗರ ಮಡಿಕೇರಿ ನಾಪೋಕ್ಲು ಸೋಮವಾರಪೇಟೆ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಟೂಟಾಸ್ ಅಂಡ್ ಆಕಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂಟಾಸ್ ಅಂಡ್ ಆಕಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಆತ್ಮೀಯ ಭಕ್ತಾಭಿಮಾನಿಗಳೇ, ಕರಗಲಾವು ಗ್ರಾಮದ ಪ್ರಕೃತಿದತ್ತ ಶ್ರೀ ಬೊಟ್ಟಪ್ಪ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ದಿನಾಂಕ 18ರ ಶನಿವಾರ ರಾತ್ರಿ ಜಾಗರಣೆ, ಎಳನೀರು ಅಭಿಷೇಕ, ಬಿಲ್ಲಪತ್ರ ಅರ್ಚನೆ, ಮಹಾಪೂಜೆ, ಮಂಗಳಾರತಿ. ದಿನಾಂಕ 19ರ ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಮಹಾಪೂಜೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿತರಣೆ, ಅನ್ನಸಂತರ್ಪಣೆ ನಡೆಯಲಿದೆ. ನಾಡಿನ ಸರ್ವ ಭಕ್ತಾದಿಗಳಿಗೂ ಆತ್ಮೀಯ ಸ್ವಾಗತ ಕೋರುತ್ತಿದ್ದಾರೆ ಶ್ರೀ ಬೊಟ್ಟಪ್ಪ ಯುವ ಸಂಘ, ಕನಕದಾರು ಗ್ರಾಮ. ಪೇರೂರು ಗ್ರಾಮತ್ಲುಳ್ಳ ಪೇರ್ಮೆ ಬಲ್ಲತ್ನಾಡು ಶ್ರೀ ಈಶ್ವರ ಇಗ್ಗುತಪ್ಪ ದೇವಸ್ಥಾನತ್ಲ ಮಹಾಶಿವರಾತ್ರಿ ನಮ್ಮರ ಮಾರಿಪತ್ಲ ಇದೇ 14ನೇ ಚೆನ್ನಿಯಚ ತುಲಾಭಾರ ಮಹಾಪೂಜೆ ಕೂಳುದಾನ ದೇವಡ ನೃತ್ಯ ನಡೆಪದುಂಡು. ಭಕ್ತ ಮಾಜನೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದೋನುಂದು ತಕ್ಕ ಮುಖ್ಯಸ್ಥಂಗ ಪಿಂಜ ಆಡಳಿತ ಮಂಡಳಿ ಕಾರ ಕಟ್ಟಿತ್ತು. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಇದೇ February 13-28ರವರೆಗೆ ಡೈಮಂಡ್ ಫೆಸ್ಟ್. ಡೈಮಂಡ್ ಆಭರಣಗಳ ಲಾರ್ಜೆಸ್ಟ್ ಅಂಡ್ ವೈಡೆಸ್ಟ್ ಕಲೆಕ್ಷನ್. ಡೈಮಂಡ್ ಆಭರಣಗಳು 4,850 ರೂಪಾಯಿಯಿಂದ ಕೈಗೆಟುಕುವ ವೈಭವ. ಬನ್ನಿ ಮುಳಿಯಾ ಜುವೆಲ್ಸ್ ನ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮಳಿಗೆಗೆ. ಹೊಸೂರು ಬೆಟಗೇರಿ ಕಳತ್ಮಾಡು ಗ್ರಾಮ ಶ್ರೀ ಮಹಾದೇವರ ದೇವಸ್ಥಾನದ ವಾರ್ಷಿಕ ಉತ್ಸವ ಆರಂಭಗೊಂಡಿದ್ದು ಇದೇ 20ರವರೆಗೆ ಬಿಳಿಗೇರಿ ಗ್ರಾಮ ಶ್ರೀ ಉದಯಕುಮಾರ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. ನಾಳೆ ಮುಂಜಾನೆ 5 ಗಂಟೆಗೆ 9 ಸುತ್ತು ದೇವರ ನೃತ್ಯ ಬಲಿ, 9:30ಗೆ ಕಲಶ ಸ್ಥಾಪನೆ, ಶಿವರಾತ್ರಿ ಪ್ರಯುಕ್ತ ರುದ್ರಪಾರಾಯಣ, ಸಂಜೆ 5 ಗಂಟೆಗೆ 9 ಸುತ್ತು ದೇವರ ಬಲಿ, ವಸಂತ ಪೂಜೆ, ಮಹಾಪೂಜೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ದೇವಾಲಯದ ಆಡಳಿತ ಮಂಡಳಿ ಕೋರಿದೆ. ಯವಕಪಾಡಿ ಗ್ರಾಮ ಕಾಪಾಳರ ಕರ್ಕು ರುಕ್ಕು ದಂಪತಿರ ಮೋವ ಮಂಜುಳ ಚಿತ್ರ ಪಿಂಜ ವಿನು ಐಂಡ ಮಂಗಲ ಇದೇ ಇರೋ ದಂಡಾಂಗ್ ನಡ್ತೋಕ ತೀರ್ಮಾನ ಮಾಡಿ ತಿಂಜತ್. ಇದಕ್ಕ ನಮ್ಮೆ ಕಟ್ಟು ಉಳ್ಳಾನಗುಂಡ್ ಮಂಗಲತ್ನ ಇದೇ ಇರೋದಂಗ ತಿಂಗಳಾಚೆಯೆ ಕಕ್ಕಬ್ಬೆ ಮುತ್ತವ್ವ ಹಾಲಲು ನಡ್ತುವ. ಮಂಗಲ ಕಾಗದ ಕಟ್ಟಂಗೆಲ್ಲ ಈ ಬದಲಾವಣೆ ಅರಿಂಜಿತ್ ಇರೋದಂಗ ತಿಂಗಳಾಚೆ ನಡ್ಪ ಮಂಗಲತ್ ಕೂಡಿಯಾಡುಂದು ಕಾಪಾಳರ ಕರ್ಕು ದಂಪತಿಯ ಪಿಂಜ ಸಂಸಾರ ಕಟ್ಟಂಡಿತು. ವಿರಾಜಪೇಟೆ ಸಮೀಪದ ಮೈತಾಡಿ ಗ್ರಾಮದ ಶ್ರೀಮಂದತಮ್ಮೆ ಚಾಮುಂಡಿ ಭದ್ರಕಾಳಿ ದೇವಸ್ಥಾನದಲ್ಲಿ ಶಿವರಾತ್ರಿ ಪ್ರಯುಕ್ತ ನಾಳೆ ಶನಿವಾರ ವರ್ಷಂ ಪ್ರತಿಯಂತೆ ದೀಪಾರಾಧನೆಯನ್ನು ಏರ್ಪಡಿಸಲಾಗಿದೆ. ಆ ಪ್ರಯುಕ್ತ ಸಂಜೆ 7 ಗಂಟೆಗೆ ಭಕ್ತಾದಿಗಳಿಂದ ಕುಂಕುಮಾರ್ಚನೆ, ರಾತ್ರಿ 8 ಗಂಟೆಗೆ ಮಹಾಪೂಜೆ, 8:30ಕ್ಕೆ ದೀಪಾರಾಧನೆ, ರಾತ್ರಿ 9 ಗಂಟೆಗೆ ಅನ್ನಸಂತರ್ಪಣೆ ನಡೆಯಲಿದೆ. ಊರಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು. ಬುಳ್ಳುಮಾಡು ಕುಂಜೇರಿ ಊರು ಶ್ರೀ ಈಶ್ವರ ಬೊಟ್ಲಪ್ಪ ಬುಟ್ಟಲ ಅಯ್ಯಪ್ಪಂಡ ಬುಳ್ಳಿ ಕೊಡೆರಡಿಲು ನೆಲೆಗೊಂಡನ್ನತ ಕೂತಂಡ ಒಕ್ಕಡ ಬಾರಣಿ ನಮ್ಮೆನ ಇದೇ 19ಗ ನಾರಾಚ ವೈಪತ್ತಲಿಂಜೆ ಅಂದಿ ಮುಂದಿ ನಾರ ತೊಟ್ಟು ಪಿತ್ಯಾಂದು ತಿಂಗಳಾಚೆ ಮಜ್ಜನ 3 ಗಂಟೆಗೆ ನಡ್ತೋಕ ತೀರ್ಮಾನ ಮಾಡಿತು. ಈ ಕಾರ್ಯಕ್ಕೆ ಬೆಂದು ಚಂಗಾದ್ಯಳು, ತಾಮನೆ ಮೋಳಿಯಳು, ಒಕ್ಕ ಮಕ್ಕ ಸಂಸಾರ ಬಂದಿತು. ತಲೆಬಲ್ಯ ಈಶ್ವರಂಡ ಆದಿಮೂಲ ಅಜ್ಜಯಂಡ ಆಶೀರ್ವಾದ ಪಡೆದೋಣಂದು ಕೂತಂಡ ಪಿ ಉತ್ತಪ್ಪ ಪಿಂಜ ಒಕ್ಕಕಾರ ಕಟ್ಟಂಡಿತು. ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜಪೇಟೆಯ ರೇಮಂಡ್ ಶಾಪ್ ಇಂದಲೇ ಕೊಡ್ಸು. ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.